ಪ್ರತಿ ವಾರ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ತಜ್ಞ ವೈದ್ಯರು ಇಲ್ಲಿ ಬಂದು ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥದ್ದು. ಹಾಗೆ ಇವತ್ತಿನ ವಿಷಯ ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ. ನಮ್ಮ ಇಡೀ ಮಾನವನ ದೇಹದಲ್ಲಿ ಹೃದಯಕ್ಕೆ ಬಹಳ ಮಹತ್ವ. ಸೊ ಯಾವುದೇ ಒಂದು ಅಂಗ ಇರ್ಬೋದು ಅಥವಾ ಇನ್ಯಾವುದೇ ಸಂಗತಿ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿದಂಥ ಅನೇಕ ಸಂಗತಿಗಳು ಬಹಳ ಮಹತ್ವದ್ದು ಅನ್ನೋವಂಥದ್ದು ನಿಮಗೂ ಗೊತ್ತು ನನಗೂ ಗೊತ್ತು. ಹಾಗಾಗಿ ಇವತ್ತು ಅದರಲ್ಲೂ ವಿಶೇಷವಾಗಿ ಯುವಜನತೆಯಲ್ಲಿ ಈ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಈ ವಿಷಯವಾಗಿ ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರು, ಇವರು ನಮ್ಮ ಔಷಧ ಶಾಸ್ತ್ರ ವಿಭಾಗ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇವರು ಮಾತನಾಡ್ತಾರೆ. ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರು ಮೂಲತಃ ಉಡುಪಿ ಜಿಲ್ಲೆ ಹೆಬ್ರಿಯವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ಪಡೆದಿದ್ದಾರೆ. ತಮ್ಮ MBBS ಪದವಿಯನ್ನು 2014 ಸರ್ಕಾರಿ ವೈದ್ಯಕೀಯ ಕಾಲೇಜು ಬೀದರ್ ಅಲ್ಲಿ ಪಡೆದು ನಂತರ 2019 ತಮ್ಮ MD ಅಂದರೆ ಔಷಧ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ SDM ವೈದ್ಯಕೀಯ ಕಾಲೇಜು ಧಾರವಾಡದಲ್ಲಿ ಪಡೆದರು. 2019 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಔಷಧ ಶಾಸ್ತ್ರ ವಿಭಾಗಕ್ಕೆ ಸೇರಿದ ಇವರು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈಗ ಹೇಳಿದ ಹಾಗೆ ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ, ಇದಕ್ಕೆ ಸಂಬಂಧಿಸಿದಂತೆ ಮೊದಲು ಒಂದಿಷ್ಟು ಮಾಹಿತಿಯನ್ನು ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರು ಹೇಳ್ತಾರೆ. ಈಗ ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರು. ಎಲ್ರಿಗೂ ನಮಸ್ಕಾರ. ಇಂದು ನಾನು ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಈ ವಿಷಯದ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ. ಹೃದಯಾಘಾತದ ಪ್ರಕರಣಗಳು ಇಂದು ಭಾರತದಲ್ಲಿ ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಯುವಜನತೆಯಲ್ಲಿರುವ ಹೃದಯಾಘಾತಕ್ಕೆ ತುತ್ತಾಗ್ತಿರೋದು ಬಹಳ ತೀವ್ರ ಆತಂಕಕಾರಿಯಾದ ವಿಷಯವಾಗಿದೆ. ಆಧುನಿಕ ಸಮಾಜದಲ್ಲಿ ಬದಲಾಗ್ತಿರುವಂಥ ನಮ್ಮ ಈ ಜೀವನ ಶೈಲಿ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಗಣನೀಯವಾಗಿ ಕಡಿಮೆ ಆಗ್ತಿದ್ದರೆ ಭಾರತದಲ್ಲಿ ಇಂದು ಅದು ಜಾಸ್ತಿ ಆಗ್ತಾ ಇದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಕಡಿಮೆ ಯಾಕೆ ಆಗ್ತಿದೆ ಅಂತ ಕೇಳಿದರೆ, ಅಲ್ಲಿ ಜನಸಾಮಾನ್ಯರಲ್ಲಿ ಹೆಚ್ಚಿದಂಥ ಜಾಗೃತಿ ಕಾರ್ಯಕ್ರಮಗಳಿರ್ಬೋದು ಅಥವಾ ಅದಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡಿರೋದ್ರಿಂದಾಗಿ ಹೃದಯಾಘಾತವು ಹತೋಟಿಗೆ ಬರ್ತಾ ಇದೆ. ಭಾರತದಲ್ಲಿ ಒಂದು ಸಮಯದಲ್ಲಿ ಇದು ಕೇವಲ ವಯೋವೃದ್ಧರು ಅಥವಾ ಶ್ರೀಮಂತ ವರ್ಗದಲ್ಲಿ ಮಾತ್ರ ಕಂಡುಬರುವ ಕಾಯಿಲೆ ಎಂದು ಪರಿಗಣಿಸಲ್ಪಟ್ಟಿತ್ತು. ಆದರೆ ಇಂದು ಈ ಹೃದಯಾಘಾತ ಎಲ್ಲ ವಯಸ್ಸಿನವರನ್ನು, ಲಿಂಗ ಭೇದವಿಲ್ಲದೆ ಎಲ್ಲ ಜನಾಂಗದವರನ್ನು ಕೂಡ ಕಾಡ್ತಾ ಇದೆ. ಅದರ ಜೊತೆಗೆ 60% ಭಾರತೀಯರಿಗೆ ಹೃದಯಾಘಾತದ ಬಗ್ಗೆ ಸೂಕ್ತ ತಿಳುವಳಿಕೆ ಇಲ್ಲ. ಅಂದರೆ ಹೃದಯಾಘಾತ ಅಂದರೇನು, ಅದರ ಲಕ್ಷಣಗಳೇನು, ಯಾವಾಗ ಆಸ್ಪತ್ರೆಗೆ ಹೋಗಬೇಕು, ಅದಕ್ಕೆ ಸಿಗುವಂಥ ಚಿಕಿತ್ಸೆಗಳೇನು, ಇದರ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ. ಇದೇ ವೇಗದಲ್ಲಿ ನಮ್ಮ ಭಾರತದಲ್ಲಿ ಹೃದಯಾಘಾತ ಮುಂದುವರೆದಲ್ಲಿ ಸ್ವಲ್ಪ ಕಾಲದಲ್ಲಿ ಭಾರತದ ಪ್ರತಿ 2 ಪ್ರಜೆಯಲ್ಲಿ ಒಬ್ಬರು ಹೃದಯಾಘಾತಕ್ಕೆ ತುತ್ತಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೆಚ್ಚಾಗುತ್ತಿರುವ ಈ ಹೃದಯಾಘಾತವನ್ನು ನಾವು ಹತೋಟಿಯಲ್ಲಿ ಇಡಬೇಕಂದ್ರೆ ಈ ಇಡೀ ಸಮಾಜವೇ ಪರಿವರ್ತನೆ ಹೊಂದಬೇಕಿದೆ. ಇದಕ್ಕೆ ಕೇವಲ ಸರ್ಕಾರವಲ್ಲ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಸಹಕರಿಸಬೇಕು. ಆವಾಗಲೇ ಇದು ಕಾರ್ಯಸಾಧ್ಯ. ಒಂದು ಪಿಡುಗಿನಂತೆ ಕಾಡುತ್ತಿರುವ ಈ ಹೃದಯಾಘಾತವನ್ನು ಸಮಾಜದಿಂದ ಹೊರಹಾಕಬೇಕು ಎನ್ನುವುದೇ ನನ್ನ ಇವತ್ತಿನ ಈ ಕಾರ್ಯಕ್ರಮದ ಆಶಯ. ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಅಂದ್ರೇನು ತಿಳಿದುಕೊಳ್ಳೋ ಮೊದಲು ನಾವು ಸ್ವಲ್ಪ ಹೃದಯದ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಅದರ ಕಾರ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ನಮಗೆಲ್ಲ ತಿಳಿದಂತೆ ಹೃದಯ ಒಂದು ಮಾಂಸದಿಂದ ತುಂಬಿದಂಥ ಒಂದು ಟೊಳ್ಳಾದ ಅಂಗ. ಇದು 2 ಶ್ವಾಸಕೋಶಗಳ ಮಧ್ಯದಲ್ಲಿ ಎದೆಯಲ್ಲಿ ಇಡಲ್ಪಟ್ಟಿದೆ. ಈ ಟೊಳ್ಳಾದ ಭಾಗದಲ್ಲಿ ಮಧ್ಯದಲ್ಲಿ 2 ಪದರಗಳಿರ್ತವೆ. ಆ ಪದರವು ಹೃದಯವನ್ನು 4 ಭಾಗವನ್ನಾಗಿ ಮಾಡಿರ್ತದೆ. ಅದನ್ನು ನಾವು ಏಟ್ರಿಯಂ ಮತ್ತು ವೆಂಟ್ರಿಕಲ್ ಅಂತ ಕರಿತೀವಿ. 2 ಏಟ್ರಿಗಳಿರ್ತವೆ, 2 ವೆಂಟ್ರಿಕಲ್ಸ್ ಇರ್ತವೆ. ಎಡಭಾಗದ ಹೃದಯದಿಂದ ಆಮ್ಲಜನಕ ಮಿಶ್ರಿತ ರಕ್ತ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್, ಎಡಭಾಗದ ಹೃದಯದಿಂದ ಅದು ನಮ್ಮ ದೇಹದ ವಿವಿಧ ಅಂಗಗಳಿಗೆ ಸರಬರಾಜಾಗ್ತದೆ. ಹಾಗೆಯೇ ಈ ಆಕ್ಸಿಜನೇಟೆಡ್ ಬ್ಲಡ್ ಬೇರೆ ಎಲ್ಲ ನಮ್ಮ ಅಂಗಗಳಿಗೆ ಹೋಗಿ ಅಲ್ಲಿಂದ ವಾಪಸ್ ಬರುವಾಗ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ನಾವು ಕನ್ನಡದಲ್ಲಿ ನೀಲಿ ರಕ್ತ ಅಂತೇವೆ, ಅದು ಹೃದಯದ ಬಲಭಾಗಕ್ಕೆ ಬರ್ತದೆ. ಹಾಗೆ ಈ 2 ಶ್ವಾಸಕೋಶಗಳ ಸಹಾಯದಿಂದ ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಮತ್ತೆ ಮಾರ್ಪಾಡಾಗ್ತದೆ ಅಥವಾ ಕನ್ವರ್ಟ್ ಆಗ್ತದೆ. ಓಕೆ, ಇಷ್ಟೆಲ್ಲ ಕೆಲಸ ಮಾಡುವಂಥ ಈ ಹೃದಯದ ಮಾಂಸಖಂಡಗಳಿಗೆ ಆಮ್ಲಜನಕ ಹೇಗೆ ಸಿಗ್ತದೆ, ಅದಕ್ಕೆ ಪೋಷಕಾಂಶಗಳು ಹೇಗೆ ಸಿಗ್ತದೆ ಅಂತ ಕೇಳಿದರೆ, ಅದಕ್ಕೆ 2 ಮುಖ್ಯವಾದಂಥ ರಕ್ತನಾಳಗಳಿರ್ತವೆ. ಅದನ್ನು ನಾವು ಕೊರೊನರಿ ಆರ್ಟ್ರಿ ಅಥವಾ ಕೊರೊನರಿ ರಕ್ತನಾಳ ಅಂತ ಕರಿತೇವೆ. ಹಾಗಾದರೆ ಹೃದಯಾಘಾತ ಅಂದರೆ ಏನು? ನಾನು ಹೇಳಿದಾಗೆ ಈ ಕೊರೊನರಿ ರಕ್ತನಾಳಗಳ ಒಳಪದರದಲ್ಲಿ ವಯಸ್ಸಿಗೆ ತಕ್ಕಂತೆ ಕೊಬ್ಬು ಶೇಖರಣೆಯಾಗಿ ಅಂದರೆ ಕೊಲೆಸ್ಟ್ರಾಲ್, ಆ ರಕ್ತನಾಳಗಳು ಗಡಿಸಾಗುತ್ತವೆ. ಈ ಗಡಿಸಾಗುವುದನ್ನು ನಾವು ಅಥಿರೋಸ್ಕ್ಲಿರೋಸಿಸ್ ಎಂದು ಕರೆಯುತ್ತೇವೆ. ಹೀಗೆ ಈ ಕೊಬ್ಬಿನ ರಾಶಿಗಳು ರಕ್ತನಾಳದ ರಂಧ್ರದ ಒಳಗೆ ಉಬ್ಬಲ್ಪಡ್ತವೆ. ಕಾಲಕ್ರಮೇಣವಾಗಿ ಈ ರಕ್ತನಾಳದ ಒಳರಂಧ್ರ ಮುಚ್ಚಲ್ಪಡ್ತದೆ, ಅಂದರೆ ನಾವು ಲುಮಿನಲ್ ಡಯಾಮೀಟರ್ ಏನಾಗ್ತದೆ ಅದು ಕಡಿಮೆ ಆಗ್ತದೆ. ಯಾವಾಗ ರಕ್ತನಾಳದ ಒಳರಂಧ್ರವು ಮುಚ್ಚಲ್ಪಡ್ತದೋ ಆವಾಗ ಹೃದಯದ ಮಾಂಸಖಂಡಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗ್ತದೆ. ಆವಾಗ ಹೃದಯದ ಮಾಂಸಖಂಡಗಳು ಘಾಸಿ ಆಗ್ತವೆ. ಆವಾಗ ಎದೆನೋವು ಬರುವಂಥದ್ದು ಬೇರೆ ಲಕ್ಷಣಗಳಿಂದಾಗಿ ಕೂಡಿರೋದನ್ನೇ ನಾವು ಹೃದಯಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಕರಿತೇವೆ. ಹಾಗಾದರೆ ಈ ಹೃದಯಘಾತಕ್ಕೆ ಕಾರಣಗಳೇನು? ಅದನ್ನ ನಾವು ಮೆಡಿಕಲ್ ಲ್ಯಾಂಗ್ವೇಜ್ನಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ, ಅಂದರೆ ಅಪಾಯಕಾರಿ ಲಕ್ಷಣಗಳು, ಅಂಶಗಳು. ಈ ಅಪಾಯಕಾರಿ ಅಂಶಗಳನ್ನು ಎರಡು ವಿಧಗಳು, ಒಂದು ಮಾಡಿಫೈಯೇಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನೊಂದು ನಾನ್ ಮಾಡಿಫೈಯೇಬಲ್ ರಿಸ್ಕ್ ಫ್ಯಾಕ್ಟರ್ಸ್. ನಾನ್ ಮಾಡಿಫೈಯೇಬಲ್ ಅಂದರೆ ಸರಿಪಡಿಸಲಾಗದಂಥ ಅಪಾಯಕಾರಿ ಅಂಶಗಳು. ಅದಕ್ಕೆ ಉದಾಹರಣೆಗೆ ಅನುವಂಶಿಕವಾಗಿ ಬಂದಿರುವಂಥ ಹೃದಯ ಸಂಬಂಧಿ ಕಾಯಿಲೆಗಳು, ಇದನ್ನು ನಾವು ಏನು ಸರಿಪಡಿಸಲಿಕ್ಕೆ ಆಗದೇ ಇರುವಂಥದ್ದು ನಮ್ಮ ಕೈಯಲ್ಲಿಲ್ಲ. ಸೊ ಇವತ್ತು ನಾನು ಸರಿಪಡಿಸಲಾಗುವಂಥ ಅಪಾಯಕಾರಿ ವಿಷಯಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಧೂಮಪಾನ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಭಾಗ ಯುವಕರಿಂದ ಕೂಡಿದೆ. ಆದರೆ ಇವತ್ತು ಯುವಕರೆಲ್ಲ ಧೂಮಪಾನದ ದುಶ್ಚಟಕ್ಕೆ ಬಲಿಯಾಗ್ತಿದ್ದಾರೆ. ಅದೇ ಒಂದು ಭಾಳ ಬೇಸರದ ಸಂಗತಿ. ಈ ಧೂಮಪಾನ ಮಾಡಿದವರಲ್ಲಿ ಏನಾಗ್ತದೆ ಅಂದರೆ ಅವರ ದೇಹದ ಒಳಗಡೆ ನಿಕೋಟಿನ್, ಕಾರ್ಬನ್ ಮಾನಾಕ್ಸೈಡ್, ಟಾರ್ ಹೀಗೆ ಹತ್ತು ಹಲವು ಕೆಟ್ಟ ವಸ್ತುಗಳು ದೇಹದೊಳಗೆ ಸೇರಿಕೊಳ್ತವೆ. ಈ ನಿಕೋಟಿನ್ ಅಂಶ ಏನಿದೆ ಇದು ರಕ್ತದಲ್ಲಿ ಸೇರಿಕೊಂಡಾಗ ಕೆಟ್ಟ ಕೊಲೆಸ್ಟ್ರಾಲ್, ನಾವು ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ಸ್ ಅಂತೀವಿ, ಎಲ್ ಡಿ ಎಲ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡ್ತದೆ. ಹಾಗೆ ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ ಎಚ್ ಡಿ ಎಲ್, ಹೈ ಡೆನ್ಸಿಟಿ ಲಿಪೊಪ್ರೋಟೀನ್ನ ಕಡಿಮೆ ಮಾಡಿ ರಕ್ತನಾಳದಲ್ಲಿ ಅಥಿರೋಸ್ಕ್ಲಿರೋಸಿಸ್ ಅಂದರೆ ಗಡಿಸುವಾಗಿದ್ದನ್ನ ಜಾಸ್ತಿ ಮಾಡಲಿಕ್ಕೆ ಹೋಗ್ತದೆ. ಅದೇ ಥರ ರಕ್ತ ಹೆಪ್ಪುಗಟ್ಟುವಂಥ ಸಂದರ್ಭವು ಭಾಳ ಜಾಸ್ತಿ ಆಗ್ತವೆ. ಅದೇ ಥರ ಈ ಸಿಗರೆಟ್ ಸೇದಿದಾಗ ಒಳ ಹೋಗುವಂಥ ಕಾರ್ಬನ್ ಮೊನಾಕ್ಸೈಡ್ ಗಾಳಿ ಏನಿದೆ ಇದು ಕೂಡ ಆಮ್ಲಜನಕವನ್ನು ಕೊಂಡೊಯ್ಯಲು ತೊಂದರೆ ಮಾಡಿ ಹೃದಯಕ್ಕೆ ಘಾಸಿಯನ್ನು ಉಂಟು ಮಾಡ್ತದೆ. ಹಾಗೆ ಅದರಲ್ಲಿರುವಂಥ ಟಾರ್ ಅಂತ ಇಂಥವೆಲ್ಲ ಅಂಶಗಳು ಸೇರಿಕೊಂಡು ಕ್ಯಾನ್ಸರ್ ಕೂಡ ಹೆಚ್ಚುವಂಥ ಸಂದರ್ಭಗಳು ಬಂದು ಬರ್ತವೆ. ಇದು ಕೇವಲ ಧೂಮಪಾನ ಮಾಡುವರಲ್ಲಿ ಮಾತ್ರ ಅಲ್ಲ, ನಾವು ಇದನ್ನು ಕೂಡ ತಿಳ್ಕೋಬೇಕು, ಧೂಮಪಾನ ಮಾಡುವರ ಪಕ್ಕದಲ್ಲಿ ಇರುವಂಥವ್ರು ನಾವು ಪ್ಯಾಸಿವ್ ಸ್ಮೋಕರ್ ಅಂತೀವಿ, ಇವರಲ್ಲೂ ಕೂಡ ಆರೋಗ್ಯದ ಮೇಲೆ ಇದು ದುಷ್ಪರಿಣಾಮವನ್ನು ಬೀಳುತ್ತದೆ. ಇದು ಒಂದನೆಯದು. ಎರಡನೆಯದು ದೇಹದಲ್ಲಿ ಅತಿಯಾದಂಥ ಬೊಜ್ಜು, ಒಬೆಸಿಟಿ. ಕಳೆದ 40-50 ವರ್ಷಗಳಿಂದ ಬೊಜ್ಜು ದೇಹ ಸ್ಥಿತಿಯಲ್ಲಿ ಆಧುನಿಕ ಸಮಾಜದಲ್ಲಿ ಒಂದು ಸಾಂಕ್ರಾಮಿಕ ರೋಗದಂತೆ ಕಾಡ್ತಾ ಇದೆ. ಮೊದಲೆಲ್ಲ ಬೊಜ್ಜು ಮಧ್ಯ ವಯಸ್ಕರಲ್ಲಿ ಕಂಡುಬರ್ತಿತ್ತು, ಆದರೆ ಇಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಸಾಮಾನ್ಯವಾಗಿದೆ. ಏಕೆಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಆಗಿರುವಂಥ ಬದಲಾವಣೆಯೇ ಇದಕ್ಕೆ ಕಾರಣ. ಬೊಜ್ಜು ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದ ಹಾಗೆ ಇನ್ಸುಲಿನ್ ಹಾರ್ಮೋನಿನ ಕ್ರಿಯೆಗೆ ಪ್ರತಿಬಂಧತೆಯನ್ನು ಉಂಟು ಮಾಡ್ತದೆ, ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅದನ್ನು. ಆವಾಗ ಆ ವ್ಯಕ್ತಿಯಲ್ಲಿ ಮಧುಮೇಹ ರೋಗಗಳು ಕೂಡ ಕಂಡು ಬರ್ಬೋದು, ಅದೇ ಥರ ಕೊಲೆಸ್ಟ್ರಾಲ್ ಮಟ್ಟಗಳು ಕೂಡ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ. 17% ಹೃದಯಘಾತಕ್ಕೆ ಈ ಬೊಜ್ಜೇ ಕಾರಣವಾಗಿದೆ. ಹಾಗೆ ಅಧಿಕ ರಕ್ತದೊತ್ತಡ ಹೃದಯಘಾತಕ್ಕೆ ಹೇಗೆ ಸವಾಲಾಗ್ತದೆ ಅಂದರೆ ಈ ಹೃದಯದಲ್ಲಿ ಹೃದಯವು ತನ್ನ ರಕ್ತವನ್ನು ರಕ್ತನಾಳಗಳಿಗೆ ಮುಂದೂಡುವಾಗ ಅದಕ್ಕೆ ಪ್ರತಿಯಾಗಿ ರಕ್ತನಾಳಗಳಿಂದ ಬರುವಂಥ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ಸ್ ಏನಂತೀವಿ ಇದನ್ನು ಸರಿದೂಗಿಸಲು ಹೃದಯವು ಭಾಳವಾಗಿ ಹೆಚ್ಚೆಚ್ಚು ಕೆಲಸವನ್ನು ಮಾಡಬೇಕಾಗ್ತದೆ. ಆವಾಗ ಹೃದಯದ ಮಾಂಸಖಂಡಗಳು ಹೈಪರ್ಟ್ರೋಪಿ ಅಂತೀವಿ ನಾವು ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗ್ತಾಗಿದೆ. ಆವಾಗ ಆಮ್ಲಜನಕದ ಅವಶ್ಯಕತೆಯೂ ಜಾಸ್ತಿ ಆದಾಗ ಕೆಲವೊಮ್ಮೆ ಹೃದಯಘಾತ ಆಗುವಂಥದ್ದು ಸರ್ವೇ ಸಾಮಾನ್ಯ. ಇನ್ನು ಉಳಿದ ಕಾರಣಗಳು ಕೇಳಿದರೆ ಮಧುಮೇಹ ರೋಗ. ಮಧುಮೇಹ ರೋಗಗಳಲ್ಲಿ ಹೃದಯಘಾತಗಳು ಸಾಮಾನ್ಯ ಮಂದಿಗಿಂತ 70% ಹೆಚ್ಚಾಗಿ ಕಂಡುಬರ್ತದೆ. ಇಲ್ಲಿ ಇನ್ನೊಂದು ವಿಷಯ ನಾವು ತಿಳಿದುಕೊಳ್ಬೇಕು, ಮಧುಮೇಹ ಇರುವವರಲ್ಲಿ, ಅನ್ಕಂಟ್ರೋಲ್ ಡಯಾಬಿಟಿಕ್ಸ್ ಇರುವಂಥವರಲ್ಲಿ ಕೆಲವೊಮ್ಮೆ ನೋವುರಹಿತ ಹೃದಯಘಾತ ಆಗುವಂಥದ್ದು ಸರ್ವೇ ಸಾಮಾನ್ಯ. ಹಾಗೆಯೇ ರಕ್ತದಲ್ಲಿನ ಅತಿ ಹೆಚ್ಚಾದಂಥ ಕೊಲೆಸ್ಟ್ರಾಲ್ ಇರ್ಬೋದು, ಇಂದಿನ ನಮ್ಮ ಐಷಾರಾಮಿ ಜೀವನಗಳು, ಮಾನಸಿಕ ಒತ್ತಡಗಳು, ಬದಲಾದಂಥ ಆರೋಗ್ಯ ಪದ್ಧತಿ ಇವೆಲ್ಲವೂ ಸೇರಿ ಹೃದಯಘಾತಕ್ಕೆ ಮುಖ್ಯ ಕಾರಣಗಳಾಗ್ತವೆ. ಈಗ ಹೃದಯಘಾತದ ಲಕ್ಷಣಗಳೇನು? ಪ್ರತಿಯೊಬ್ಬರೂ ಇದನ್ನು ತಿಳಿದುಕೊಳ್ಳಲೇಬೇಕಾದಂಥದ್ದು. ಹೃದಯಘಾತದ ಲಕ್ಷಣಗಳಂತ ಕೇಳಿದರೆ ಎದೆ ನೋವು ಬರುವಂಥದ್ದು ಮುಖ್ಯವಾಗಿ ಎಡಭಾಗದಲ್ಲಿರ್ಬೋದು, ಕೆಲವೊಮ್ಮೆ ಎದೆಯಲ್ಲಿ ಭಾರ ಅನಿಸಿದಂಗಾಗುವುದು, ಎಡ ಕೈಯಲ್ಲಿ ನೋವು ಬರುವುದು, ಕುತ್ತಿಗೆ ಅಥವಾ ಕೆಳ ದವಡೆಯಲ್ಲಿ ನೋವು ಬರುವಂಥದ್ದು, ಇನ್ನು ಕೆಲವರಲ್ಲಿ ಅತಿಯಾದ ಬೆವರು, ಸುಸ್ತು ಆಗುವಂಥದ್ದು, ವಾಂತಿ ಬರುವುದು, ತಲೆ ಸುತ್ತು, ಈ ಥರದ ಲಕ್ಷಣಗಳಿಂದ ಕೂಡಿರ್ತದೆ. ಈ ಮೇಲಿನ ಲಕ್ಷಣಗಳು ನಿಮ್ಮಲ್ಲಿ ಏನಾದರೂ ಕಂಡು ಬಂದಾಗ ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ, ಹತ್ತಿರದ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಹಾಯವನ್ನು ಪಡೆಯಿರಿ. ಈ ಮೇಲಿನ ಲಕ್ಷಣಗಳಿದ್ದಲ್ಲಿ ಹೃದಯಘಾತವೇ ಆಗಿದೆ ಅನ್ನೋದನ್ನ ಖಚಿತಪಡಿಸುವುದು ಹೇಗೆ? ನಾವು ಅದನ್ನ ಖಾತ್ರಿ ಕೊಡಿಸಬೇಕಾದ್ರೆ ತಪಾಸಣೆ ಮಾಡಬೇಕಾಗ್ತದೆ. ಈ ತಪಾಸಣೆಯಲ್ಲಿ ಎರಡು ಥರ ಇರ್ತವೆ. ಒಂದು ದೇಹವನ್ನು ಚುಚ್ಚಿ ಮಾಡುವಂಥ ತಪಾಸಣೆ ಅಂದರೆ ಇನ್ವೆಸಿವ್ ಇನ್ವೆಸ್ಟಿಗೇಷನ್ಸ್, ಇನ್ನೊಂದು ದೇಹವನ್ನು ಚುಚ್ಚದೆ ಮಾಡುವಂಥದ್ದು ನಾನ್ ಇನ್ವೆಸಿವ್ ಇನ್ವೆಸ್ಟಿಗೇಷನ್ಸ್. ಈ ನಾನ್ ಇನ್ವೇಸಿವ್ ಇನ್ವೆಸ್ಟಿಗೇಷನ್ಸ್ಗಳಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಇ ಸಿ ಜಿ ಇರ್ಬೋದು, ಟು ಡಿ ಎಕೋಗ್ರಫಿ ಇರ್ಬೋದು, ಟ್ರೆಡ್ಮಿಲ್ ಟೆಸ್ಟ್ಗಳು, ಸಿ ಟಿ ಆಂಜಿಯೋಗ್ರಫಿ ಬರ್ತದೆ. ಇ ಸಿ ಜಿ ಮಾಡಿ ನೋಡಿದಾಗ ಆ ವ್ಯಕ್ತಿಯ ಹೃದಯದಲ್ಲಿ ಆಗುವಂಥ ವಿದ್ಯುಚ್ಛಕ್ತಿಯನ್ನು ಆಗುವಂಥ ಬದಲಾವಣೆಗಳು ಒಂದು ಪೇಪರ್ನಲ್ಲಿ ಅಥವಾ ಕಾಗದ ಮೇಲೆ ಬರ್ತದೆ. ಅದನ್ನು ನಾವು ನೋಡಿದಾಗ ಎಸ್ ಟಿ ಎಲಿವೇಷನ್ ಎಮ್ ಐ ಅಥವಾ ನಾನ್ ಎಸ್ ಟಿ ಎಲಿವೇಷನ್ ಎಮ್ ಐ ಅಂತ ಕರಿತೇವೆ ಅದನ್ನು. ಹಾಗೆ ಮತ್ತು ಮುಂದುವರಿದ ಟೆಸ್ಟ್ಗಳಂದರೆ ಎಕೋಕಾರ್ಡಿಯೋಗ್ರಫಿ ಮಾಡಿ ನೋಡಿದಾಗ ಹೃದಯದ ಗಾತ್ರ ಹೇಗಿದೆ, ಅದು ಹಿಗ್ಗುವಿಕೆ ಕುಗ್ಗುವಿಕೆ ಹೇಗಿದೆ, ಅದರ ಕ್ರಿಯಾ ಸಾಮರ್ಥ್ಯಗಳನ್ನು ನಾವು ನೇರವಾಗಿ ವೀಕ್ಷಿಸಬಹುದು. ಇನ್ನೊಂದು ಮುಂದಿನ ಟೆಸ್ಟ್ ಅಂದರೆ ಟ್ರೆಡ್ಮಿಲ್ ಟೆಸ್ಟ್ ಅಂತೀವಿ. ಅಂದರೆ ಒಂದು ವ್ಯಕ್ತಿ ನಡಿಗೆ ಮಾಡುತ್ತಿರುವಾಗ ಅಥವಾ ಓಡ್ತಿರುವಾಗ ಅವ್ರದ್ದು ಇ ಸಿ ಜಿ ಮಾಡಿ ನೋಡೋದು. ಅಂದರೆ ಆತ ವ್ಯಾಯಾಮ ಮಾಡುವಾಗ ಹೃದಯದಲ್ಲಿ ಆಗುವಂತಹ ಬದಲಾವಣೆಗಳನ್ನ ಕೂಡ ನಾವು ಅದರಲ್ಲಿ ಕಂಡುಹಿಡಿಬೋದು. ಇನ್ನು ಎರಡನೇದಾಗಿ ಬರುವುದಾದರೆ ಇನ್ವೆಸ್ಟಿಗೇಷನ್ಸ್ನಲ್ಲಿ ಇನ್ವೇಸಿವ್ ಇನ್ವೆಸ್ಟಿಗೇಷನ್ಸ್, ಇದನ್ನು ನಾವು ಕಾರ್ಡಿಯಾ ಕ್ಯಾಥೆಟ್ರೈಸೇಷನ್ ಅಂತೀವಿ ಅಥವಾ ಸಿಂಪಲ್ಲಾಗಿ ಆ್ಯಂಜಿಯೋಗ್ರಾಮ್. ಆ್ಯಂಜಿಯೋಗ್ರಾಮ್ ಅಂದರೆ ಕೈಯಿಂದ ಅಥವಾ ನಮ್ಮ ತೊಡೆಯಿಂದ ರಕ್ತನಾಳಗಳ ಮೂಲಕ ನಾವು ಕ್ಯಾಥೆಟ್ರನ್ನು ಪಾಸ್ ಮಾಡಿ ಅದು ಹೃದಯಕ್ಕೆ ಹೋಗಿ ಅಲ್ಲಿಂದ ಕೊರೋನರಿ ಆರ್ಟರಿಗೆ ಹೋಗ್ತದೆ. ಆಮೇಲೆ ನಾವು ಒಂದು ಅಪಾರದರ್ಶಕ ದ್ರವ, ಅದನ್ನು ನಾವು ರೇಡಿಯೋ ಆಪೆಕ್ ಡೈ ಅಂತೀವಿ, ಅದನ್ನು ಇಂಜೆಕ್ಟ್ ಮಾಡಿದಾಗ ನಮಗೆ ಆ ಇಂಜೆಕ್ಟ್ ಮಾಡಿ ನಾವು ಎಕ್ಸ್ರೇಗಳನ್ನ ಸೀರಿಯಲ್ ಆಗಿ ಎಕ್ಸ್ರೇಗಳನ್ನ ತೆಗೆದು ನೋಡ್ತೇವೆ. ಆವಾಗ ರಕ್ತನಾಳಗಳಲ್ಲಿ ಇಕ್ಕಟ್ಟಾದ ಜಾಗ ಏನಿದೆ ಅಂತ ಗುರುತಿಸ್ಲಿಕ್ಕಾಗ್ತದೆ. ಅದೇ ಥರ ನಾವು ಅದರ ಸಹಾಯದಿಂದ ಬಲೂನಿಂದ ಕೂಡ ನಾವು ಅದರಲ್ಲಿ ಬಲೂನನ್ನು ಇಂಜೆಕ್ಟ್ ಮಾಡಿ ಅದರಿಂದ ನಾವು ಇಕ್ಕಟ್ಟಾದ ಜಾಗವನ್ನು ಒತ್ತಿ ಸ್ವಲ್ಪ ಕೊರೋನರಿ ನಾಳದ ರಂಧ್ರವನ್ನು ಕೂಡ ಅಗಲ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇದರಿಂದ ಇದಿಷ್ಟು ಹೃದಯಾಘಾತವಾಗಿದೆ ಅನ್ನೋದನ್ನು ಖಾತ್ರಿಗೊಳಿಸಲು ಇರುವಂತಹ ಇನ್ವೆಸ್ಟಿಗೇಷನ್ಸ್ ಅಥವಾ ತಪಾಸಣೆಗಳು. ಈಗ ಮುಂದೆ ಚಿಕಿತ್ಸೆ ಏನಿದೆ, ಹೃದಯಾಘಾತ ಆಗಿದೆ ಎಂದು ಖಾತ್ರಿಪಡಿಸಿದ ಮೇಲೆ ಚಿಕಿತ್ಸೆ ಹೇಗೆ? ಇದರಲ್ಲಿ ಎರಡು ವಿಧದ ಚಿಕಿತ್ಸೆಗಳಿರ್ತವೆ. ಒಂದು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್, ಇನ್ನೊಂದು ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್. ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ನಾವು ಆ್ಯಂಜಿಯೋಗ್ರಫಿ ಮಾಡಿ ನೋಡಿದಾಗ ಅದನ್ನು ಅಲ್ಲಿ ಎಲ್ಲಾದರೂ ಒಂದು ರಕ್ತನಾಳಗಳಲ್ಲಿ ಇಕ್ಕಟ್ಟಾಗಿದ್ದರೆ ಅಥವಾ ಅಲ್ಲಿ ಪ್ಲಾಕ್ ಆಗಿದ್ದರೆ ಅಂದರೆ ಕೊಲೆಸ್ಟ್ರಾಲ್ಗಳು ಶೇಖರಣೆ ಆಗಿದ್ದರೆ ಅದನ್ನು ನಾವು ಆ ಬಲೂನ್ ಮೂಲಕ ಸ್ವಲ್ಪ ಡೈಲೇಟ್ ಮಾಡಲಿಕ್ಕೆ ನೋಡ್ತೇವೆ, ಅಂದರೆ ಅಗಲ ಮಾಡಲಿಕ್ಕೆ ನೋಡ್ತೇವೆ. ಅಗಲ ಮಾಡಿದಾಗ ರಕ್ತ ಸಂಚಲನ ಸರಿಯಾಗಿ ಆಗಲಿಕ್ಕೆ ಪ್ರಾರಂಭವಾಯಿತು, ಹೃದಯಾಘಾತದ ಲಕ್ಷಣಗಳೆಲ್ಲ ಕಡಿಮೆ ಆದ ಅಂದಮೇಲೆ ನಾವು ಅವರಿಗೆ ಮಾತ್ರೆಗಳನ್ನು ಕೊಡ್ತೀವಿ, ಅಂದರೆ ಆ್ಯಂಟಿಪ್ಲೇಟ್ಲೆಟ್ ಅಂತೀವಿ, ಆಸ್ಪಿರಿನ್ ಇರ್ಬೋದು, ಕ್ಲೋಪಿಡರ್ಗಲ್ ಇರ್ಬೋದು, ಮತ್ತು ಸ್ಟ್ಯಾಟಿನ್ಸ್. ಹಾಗೆ ಆ ರೋಗಿಯಲ್ಲಿ ಬೇರೆ ಹೈಪರ್ಟೆನ್ಷನ್ ಅಥವಾ ಡಯಾಬಿಟಿಕ್ ಇದ್ದರೆ ಅದಕ್ಕೂ ಕೂಡ ಚಿಕಿತ್ಸೆಯನ್ನು ನೀಡಿ ನಾವು ಅವ್ರನ್ನ ಒಂದೆರಡು ದಿವಸಗಳ ಕಾಲ ಅವ್ರನ್ನ ತೀವ್ರ ನಿಗದಲ್ಲಿಟ್ಟು ಆಮೇಲೆ ಮನೆ ಕಳಿಸಿಕೊಡ್ತೇವೆ. ಇದು ಒಂದು, ಇದು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್. ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಆ್ಯಂಜಿಯೋಗ್ರಾಮ್ ನೋಡಿದಾಗ ಭಾಳಷ್ಟು ಇಕ್ಕಟ್ಟಾದ ಪ್ರದೇಶಗಳಿದ್ದು ಬಲೂನ್ನಿಂದ ನಾವು ಅದನ್ನ ಅಗಲ ಮಾಡಲಿಕ್ಕೆ ಆಗದಿದ್ದಾಗ ಅದಕ್ಕೊಂದು ರಕ್ತನಾಳದಲ್ಲಿ ನಾವು ಲೋಹದ ತಂತಿಯನ್ನು ಇಡಬೇಕಾಗ್ತದೆ, ಅದನ್ನು ನಾವು ಸ್ಟೆಂಟ್ ಅಂತ ಕರಿತೇವೆ. ಇದಕ್ಕೆ ನಾವು ಆ್ಯಂಜಿಯೋಪ್ಲಾಸ್ಟಿ ಅಂತ ಕರಿತೇವೆ. ಹಾಗೆ ಆ್ಯಂಜಿಯೋಗ್ರಾಮ್ ನಾವು ಮಾಡಿ ನೋಡಿದಾಗ, ಕಾರ್ಡಿಯಾ ಕ್ಯಾಥೆಟರೈಸೇಷನ್ ಮಾಡಿದಾಗ ತುಂಬ ಜಾಗದಲ್ಲಿ ರಕ್ತನಾಳಗಳು ಕುಗ್ಗಿದ್ದರೆ ಅಥವಾ ಬ್ಲಾಕೇಜ್, ಮಲ್ಟಿಪಲ್ ಬ್ಲಾಕೇಜ್ ಇದ್ದರೆ ಅಥವಾ ಸ್ಟೆಂಟ್ ಅಳವಡಿಸಲಿಕ್ಕೆ ಸಾಧ್ಯವಾಗದಾಗ ಆ ರೋಗಿಯನ್ನು ನಾವು ಸಿ ಎ ಬಿ ಜಿ ಅಥವಾ ಓಪನ್ ಹಾರ್ಟ್ ಸರ್ಜರಿಗೆ ಹೋಗಲಿಕ್ಕೆ ಅವರಿಗೆ ಅಡ್ವೈಸ್ ಮಾಡ್ತೇವೆ. ಇದಿಷ್ಟು ಚಿಕಿತ್ಸೆಯ ರೀತಿಗಳು. ಹಾಗೆ ಮುಂದೆ ನಾವು ನೋಡಬೇಕಾದಂಥದ್ದು ಹೇಗೆ ಈ ಹೃದಯಾಘಾತವನ್ನು ನಾವು ತಡೆಗಟ್ಟಬಹುದೇ. ನಿಜವಾಗಲೂ ಖಂಡಿತವಾಗಿ ನಾವು ಈ ಹೃದಯಾಘಾತವನ್ನು ತಡೆಗಟ್ಟಬಹುದು. ಇದರಲ್ಲಿ ಎರಡು ವಿಧಗಳಿರ್ತವೆ. ಒಂದು ಪ್ರೈಮರಿ ಪ್ರಿವೆನ್ಷನ್, ಅಂದರೆ ಹೃದಯಾಘಾತ ಆಗುವುದಕ್ಕಿಂತ ಮೊದಲು ನಾವು ತಡೆಗಟ್ಟುವುದು. ಇನ್ನೊಂದು ಸೆಕೆಂಡ್ರಿ ಪ್ರಿವೆನ್ಷನ್, ಅಂದರೆ ಹೃದಯಾಘಾತ ಆದವರಲ್ಲಿ ಮತ್ತೆ ಹೃದಯಾಘಾತ ಆಗದಂತೆ ತಡೆಗಟ್ಟುವಂಥದ್ದು. ಸೊ ಪ್ರೈಮರಿ ಪ್ರಿವೆನ್ಷನ್ ಅಂದರೆ ಹೃದಯಾಘಾತ ಆಗುವುದನ್ನು ಹೇಗೆ ತಡೆಗಟ್ಟಬಹುದು. ಮೊದಲನೇದಾಗಿ ನಾವು ಧೂಮಪಾನದಿಂದ ದೂರ ಇರುವಂಥದ್ದು. ಭಾಳಷ್ಟು ಸ್ಟಡಿಗಳನ್ನು ಮಾಡಿದಾಗ, ಅಭ್ಯಾಸಗಳನ್ನು ನೋಡಿದರೆ ಅದರಲ್ಲಿ ಧೂಮಪಾನ ಮಾಡ್ತಿರೋರು ಮಧ್ಯದಲ್ಲಿ ಬಿಟ್ಟಾಗ ಶೇಕಡ 50%ರಷ್ಟು ಹೃದಯಾಘಾತದ ಸಂಭವವನ್ನು ಕಡಿಮೆ ಮಾಡಬಹುದು. ಉಳಿದವರು ಅಂದರೆ ನಾವು ಯಾರು ಸ್ಮೋಕಿಂಗನ್ನು ಕಂಟಿನ್ಯೂ ಮಾಡ್ತಾರೋ ಮತ್ತು ಸ್ಮೋಕಿಂಗನ್ನು ಡಿಸ್ಕಂಟಿನ್ಯೂ ಮಾಡಿದ್ರಲ್ಲಿ ಶೇಕಡ 50%ರಷ್ಟು ಹೃದಯಾಘಾತವನ್ನು ಕಡಿಮೆಯಾಗುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ದಯವಿಟ್ಟು ಈ ಧೂಮಪಾನದ ದುಶ್ಚಟದಿಂದ ಹೊರಬರುವುದು ಭಾಳ ಉತ್ತಮ. ಹಾಗೆಯೇ ಈಗ ಒಬ್ಬ ವ್ಯಕ್ತಿಯಲ್ಲಿ ಅಧಿಕ ರಕ್ತದೊತ್ತಡ ಹಾಗೂ ಏನು ಮಧುಮೇಹ ರೋಗಗಳಿದ್ದಾವೋ ಅದನ್ನು ಕೂಡ ನಾವು ಭಾಳ ಹತೋಟಿಯಲ್ಲಿಟ್ಟಿದ್ದಾಗ ಹೃದಯಾಘಾತ ಆಗುವಂಥದ್ದನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ವ್ಯಾಯಾಮ, ದೈಹಿಕ ವ್ಯಾಯಾಮ ಅಂದ ತಕ್ಷಣ ಭಾಳಷ್ಟು ಜನರಲ್ಲಿ ಇರುವಂಥ ಒಂದು ತಪ್ಪು ಕಲ್ಪನೆ ಅಂದರೆ ಜಿಮ್ ಬೇಕಾಗಿಲ್ಲ. ಹೃದಯಕ್ಕೆ ಸಂಬಂಧಿಸಿದಂತೆ ವ್ಯಾಯಾಮಗಳಿಗೆ ನೀವು ಬೆಳಿಗ್ಗೆಯಿಂದ ನಡೆಯುವಂಥ ನಡಿಗೆ ಇರ್ಬೋದು, ಈಜುವುದಿರ್ಬೋದು, ಅಥವಾ ಸ್ವಿಮ್ಮಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಜಾಗಿಂಗ್, ಇಷ್ಟು ಮಾಡಿದರೂ ಕೂಡ ಇದನ್ನು ನಾವು ಏರೋಬಿಕ್ ಎಕ್ಸಸೈಸಸ್ ಅಂತ ಕರಿತೇವೆ. ಇದು ಹೃದಯಕ್ಕೆ ಭಾಳ ಉತ್ತಮ ಆದಂಥದ್ದು. ಇದ್ಯಾವುದೂ ಆಗ್ತಾ ಇಲ್ಲ ಅಂತಾದರೆ ನೀವು ದಿವಸಕ್ಕೆ ಒಂದು ವ್ಯಕ್ತಿ 8,000 ಹೆಜ್ಜೆಯಷ್ಟು ನಡೆದರೂ ಕೂಡ ಇದು ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಆಫೀಸು ಅಥವಾ ಬಹುಮಾಡಿ ಕಟ್ಟಡೆಯಲ್ಲಿ ಹೋದಾಗ ನೀವು ಲಿಫ್ಟ್ ಉಪಯೋಗಿಸುವ ಬದಲು ತಮ್ಮ ಪಾವಟಿಕೆಗಳು ಅಥವಾ ಮೆಟ್ಟಿಲನ್ನು ಉಪಯೋಗಿಸುವುದು ಆರೋಗ್ಯಕ್ಕೆ ಉತ್ತಮ. ಯುವಕರಿಗೆ ಒಂದು ಕಿವಿ ಮಾತು, ಜಿಮ್ಗೆ ಹೋಗುವಂಥದ್ದು ಇವತ್ತು ಯುವಕರಲ್ಲಿ ಭಾಳ ಒಳ್ಳೆಯ ಅಭ್ಯಾಸ. ಆದರೂ ಜಿಮ್ಗೆ ಸೇರುವ ಮೊದಲು ವೈದ್ಯರ ಬಳಿ ಒಂದು ಬಾರಿ ನಿಮ್ಮ ಹೃದಯವನ್ನು ಪರೀಕ್ಷೆಗೆ ಒಳಪಡಿಸಿ. ಯಾಕೆಂದರೆ ಅನುವಂಶಿಕವಾಗಿ ಬರುವಂಥ ಕೆಲವು ಹೃದಯ ಸಂಬಂಧಿ ಕಾಯಿಲೆಗಳು ದಿನನಿತ್ಯದ ಜೀವನದಲ್ಲಿ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಇರಬಹುದು. ಆದರೆ ಅತಿಯಾದ ಜಿಮ್ ಅಥವಾ ವ್ಯಾಯಾಮ ಮಾಡುವಾಗ ಹೃದಯಘಾತ ಅಥವಾ ಸಡನ್ ಕಾರ್ಡಿಯಕ್ ಅರೆಸ್ಟ್ ಆಗುವಂಥ ಸಂಭವ ಜಾಸ್ತಿ. ಇಂಥ ಭಾಳಷ್ಟು ಕೇಸ್ಗಳನ್ನ ನೀವು ಪೇಪರ್ನಲ್ಲಿರ್ಬೋದು ಅಥವಾ ಟಿ ವಿಯಲ್ಲಿ ಕೇಳ್ತಾ ಇರ್ತೀರಿ. ಅದಕ್ಕೋಸ್ಕರ ಜಿಮ್ಗೆ ಜಾಯಿನ್ ಆಗುವ ಮೊದಲು ಅಥವಾ ಸೇರುವಂಥ ಮೊದಲು ಒಂದು ಬಾರಿ ಕಾರ್ಡಿಯಾಕ್ ರಿಲೇಟೆಡ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳೋದಂತೂ ಉತ್ತಮ. ಹಾಗೆ ಯೋಗಗಳನ್ನ ಮಾಡಿ ಅದರಿಂದವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಮತೋಲನಕ್ಕೂ ಕೂಡ ಸಹಕಾರಿಯಾಗ್ತದೆ. ಇದರಿಂದ ನಾವು ಹೃದಯಘಾತಗಳನ್ನು ಕೂಡ ಕಡಿಮೆ ಮಾಡಬಹುದು. ಮುಖ್ಯವಾಗಿ ಆಹಾರ ಪದ್ಧತಿ. ಒಂದು ಗಾದೆ ಮಾತಿದೆ, ವ್ಯಕ್ತಿ ಏನು ತಿಂತಾನೆ, ಏನು ಆಹಾರವನ್ನು ಸೇವಿಸ್ತಾನೋ ಅದರಂತೆ ಅವನು ಇರುವನು ಅಥವಾ ಅವನ ಆರೋಗ್ಯ ಇರುವುದು ಅಂತ. ಆಹಾರ ಪದ್ಧತಿ ಭಾಳ ಬಹುಮುಖ್ಯವಾದದ್ದು. ಈ ಆಹಾರ ಪದ್ಧತಿಯ ಬಗ್ಗೆ ನಾವು ಸಣ್ಣ ವಯಸ್ಸಿನಲ್ಲೇ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ನಾವು ಹೇಳಬೇಕಿದೆ. ಯಾಕಂದರೆ ಇಂದು ಬಿಡುವಿಲ್ಲದ ಕೆಲಸದ ಒತ್ತಡ, ಪಾಶ್ಚಾತ್ಯ ಆಹಾರದ ರೀತಿಗೆ ನಾವು ಮೊರೆ ಹೋಗಿ ಬರೀ ಫಾಸ್ಟ್ ಫುಡ್ಗೆ ಬಲಿಯಾಗ್ತಾ ಇದ್ದೇವೆ. ಫಾಸ್ಟ್ ಫುಡ್ ಕಿಲ್ಸ್ ಫಾಸ್ಟ್, ಸೊ ಇದು ಭಾಳ ಉತ್ತಮವಲ್ಲ. ಆದ್ದರಿಂದ ನಾವು ಆರೋಗ್ಯಕರ ಆಹಾರವನ್ನು ತಿನ್ನಬೇಕಾಗಿದೆ. ಆರೋಗ್ಯಕರ ಆಹಾರಗಳು ಏನು ಅಂತ ಕೇಳ್ಬೋದು ನೀವು ನನಗೆ. ಅದರಲ್ಲಿ ಹಸಿರು ತರಕಾರಿಗಳಿರ್ಬೋದು, ಹಣ್ಣುಗಳು, ಇವೆಲ್ಲ ಆರೋಗ್ಯಕ್ಕೆ ಉತ್ತಮ. ಇನ್ನು ಮುಖ್ಯವಾದ ಅಂಶ ಅಡುಗೆಗೆ ಉಪಯೋಗಿಸುವ ಎಣ್ಣೆ. ಈ ಅಡುಗೆಗೆ ಯಾವ ಎಣ್ಣೆಯನ್ನು ಉಪಯೋಗಿಸಬೇಕೆಂದು ಹಲವರು ಯಾವಾಗಲೂ ಕೇಳ್ತಾನೆ ಇರ್ತಾರೆ ಈ ಪ್ರಶ್ನೆಯನ್ನು. ಇದಕ್ಕೆ ಪೂಫಾ ಅಂದರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುವಂಥ ಎಣ್ಣೆಯನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು. ಯಾಕೆ ಒಳ್ಳೆಯದು ಅಂದರೆ ಇದು ನಮ್ಮ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಅಂದರೆ HDL ಅಂಶವನ್ನು ಜಾಸ್ತಿ ಮಾಡ್ತದೆ. ಹಾಗೆಯೇ ಕೆಟ್ಟದಾದ ಕೊಲೆಸ್ಟ್ರಾಲ್ ಆದ LDL ಇರ್ಬೋದು ಅಥವಾ ಟ್ರೈಗ್ಲಿಸರೈಡ್ಸ್ನ ಇದು ಕಡಿಮೆ ಮಾಡ್ತದೆ. ಈ ಪೂಫಾ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುವಂಥ ಎಣ್ಣೆಗಳು ಯಾವುದು ಅಂತ ಕೇಳಿದರೆ ಇದು ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಸೋಯಾ ಎಣ್ಣೆ ಇರ್ಬೋದು, ಕಾರ್ನ್ ಎಣ್ಣೆ ಇರ್ಬೋದು. ಆದರೆ ಸ್ಯಾಚುರೇಟೆಡ್ ಆಯಿಲ್ಸ್ ಬೇಡ. ಉದಾಹರಣೆಗೆ ಕೊಬ್ಬಿನ ಮಾಂಸಗಳು, ಎಣ್ಣೆ ಅಥವಾ ಗಿಣ್ಣು, ಬೇಕರಿ ಐಟಮ್ಗಳನ್ನು ಆದಷ್ಟು ಕಡಿಮೆ ಮಾಡಿ. ಹಾಗೆಯೇ ನಾರಿರುವಂಥ ಪದಾರ್ಥಗಳಾದಂಥ ಕಾಳುಗಳು, ಬೇಳೆ, ಹಣ್ಣುಗಳು ಇವೆಲ್ಲ ಆರೋಗ್ಯಕ್ಕೆ ಉತ್ತಮ. ಹಾಗೆ ಈಗ ಸೆಕೆಂಡ್ರಿ ಪ್ರಿವೆನ್ಷನ್ ಅಂದರೆ ಹೃದಯಘಾತ ಆದವರಲ್ಲಿ ಮತ್ತೆ ಮರುಕಳಿಸದಂತೆ ಹೇಗೆ ನಾವು ತಡೆಗಟ್ಬೋದು. ಖಂಡಿತವಾಗಲೂ ಹೃದಯಘಾತ ಆದವರಲ್ಲಿ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ನಿಯಮಿತವಾದ ಆಹಾರ ಸೇವನೆ ಹಾಗೂ ಕ್ರಮವರಿತಾದ ದೈಹಿಕ ವ್ಯಾಯಾಮಗಳು ಮತ್ತು ವೈದ್ಯರು ಹೇಳಿದಂಥ ಚಿಕಿತ್ಸೆಯನ್ನು ಸರಿಯಾಗಿ ತೆಗೆದುಕೊಂಡಲ್ಲಿ ಎರಡನೇ ಬಾರಿ ಹೃದಯಘಾತ ಆಗುವುದನ್ನು ನಾವು ತಡೆಗಟ್ಟಬಹುದು. ಭಾರತದಲ್ಲಿ 40-50% ಯುವಕರು ತುಂಬಿರುವಂಥ ದೇಶ ನಮ್ಮದು. ಆದ್ದರಿಂದ ನಾವು ಯುವಕರೆಲ್ಲರೂ ದುಶ್ಚಟಗಳಿಂದ ದೂರವಿದ್ದು ಒಳ್ಳೆಯ ಆಹಾರ ಪದ್ಧತಿಯನ್ನು ಪಾಲಿಸಿ ಕ್ರಮವರಿತಾದ ವ್ಯಾಯಾಮವನ್ನು ಮಾಡಿ ನಾವೆಲ್ಲರೂ ಈ ಹೃದಯಘಾತವನ್ನು, ನಮ್ಮ ದೇಶದಲ್ಲಿ ಆಗುತ್ತಿರುವಂಥ ಹೃದಯಘಾತದ ಸಂಖ್ಯೆಯನ್ನು ಕಡಿಮೆಗೊಳಿಸಲು ನಾವೆಲ್ಲರೂ ಕೈಜೋಡಿಸೋಣ ಎಂದು ಹೇಳುತ್ತಾ ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿದ್ದೇನೆ. ಧನ್ಯವಾದಗಳು. ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರು ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ಈಗ ಕರೆಗಳನ್ನು ನೋಡೋಣ. ಕರೆಗಳನ್ನು ಮಾಡುವವರು ತಮಗೆ ಗೊತ್ತಿರುವ ಹಾಗೆ 2444-3415 ಈ ಸಂಖ್ಯೆಗೆ ಕರೆ ಮಾಡಬೇಕು. ಧಾರವಾಡದ STD ಸಂಖ್ಯೆ 0836. ತಮಗೆ ಗೊತ್ತಿದೆ, ಸಾಧ್ಯವಾದಷ್ಟು ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ನೇರವಾಗಿರಲಿ. ಹಾಂ, ನಮಸ್ಕಾರ, SDM ಆರೋಗ್ಯ ಸಂವಾದ, ಹೇಳಿ. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಈಗ ಯುವಕರಲ್ಲಿ ಹೆಚ್ಚು ಹೃದಯ ಆಗತ್ತ ಆಗ್ಬೇಕಾದ್ರೆ ಮೊಬೈಲ್ ಬಳಕೆಯಿಂದ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಓದಿದ್ದೆ ಸರ್ ನಾನು. ಇದು ಎಷ್ಟರ ಮಟ್ಟಿಗೆ ನಿಜ ಅಂತೇಳಿ ಒಂದ್ ಸ್ವಲ್ಪ ಹೇಳ್ತೀರೇನ್ರಿ ಕೇಳೋದ್ರಿ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಸರ್. ಸೊ ಮೊಬೈಲ್ ಯೂಸೇಜ್ ಅಥವಾ ಮೊಬೈಲ್ನ ಅತಿಯಾಗಿ ಬಳಕೆ, ಇದು ನೇರವಾಗಿ ಹೃದಯದ ಮೇಲೆ ಒಂದು ಒತ್ತಡನ ಹೇರ್ತದೆ ಅಥವಾ ಇದರಿಂದ ಬರುವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತೀವಿ, ಅದರಿಂದಾಗಿ ಹೃದಯದಲ್ಲಿ ಹರಿದಾಡುವಂಥ ವಿದ್ಯುತ್ ಶಕ್ತಿ, ಅಂದರೆ ನಾವು ECG ಮಾಡಿದಾಗ ಏನು ಇಲ್ಲಿ ಆವಾಗಲೇ ನಾನು ಹೇಳಿದೆ ವಿದ್ಯುತ್ ಶಕ್ತಿ ಹರಿಯುತ್ತಂತೆ, ಅದರಲ್ಲೂ ಕೂಡ ಚೇಂಜಸ್ ಆಗ್ಬೋದು. ಒಂದು ಎರಡನೇದಾಗಿ ಅತಿಯಾಗಿ ನಾವು ಮೊಬೈಲ್ನ ಯೂಸ್ ಮಾಡುತ್ತಿರೋದ್ರಿಂದ ಅಥವಾ ಉಪಯೋಗಿಸ್ತಿರೋದ್ರಿಂದ ನಮ್ಮ ವ್ಯಾಯಾಮ ಅಥವಾ ಜೀವನ ಶೈಲಿಯಲ್ಲೇ ಬದಲಾಗ್ತಾ ಇದೆ. ನಾವು ಸರಿಯಾಗಿ ವ್ಯಾಯಾಮ ಮಾಡದೇ ಇರೋದಾಗ್ಬೋದು ಅಥವಾ ನಾವು ಸೆಡೆಂಟ್ರಿ ಲೈಫ್ ಅಂತೀವಿ, ಐಷಾರಾಮಿ ಜೀವನವನ್ನು ನಡೆಸ್ತಿರೋದನ್ನು ಕೂಡ ಇದು ಹೃದಯದ ಮೇಲೆ ಇನ್ನೊಂದು ಸೈಡ್ ಎಫೆಕ್ಟನ್ನು ಕೂಡ ಬೀರ್ತದೆ. ಖಂಡಿತವಾಗ್ಲೂ ಮೊಬೈಲ್ ಯೂಸ್ ಮಾಡುವುದನ್ನು ನಾವು ಕಡಿಮೆ. ಈಗ ಎಷ್ಟರ ಮಟ್ಟಿಗೆ ಬಳಸಬೇಕಂತ ಯುವಕರಿಗೆ ಹೇಳ್ಬೇಕಂತ, ಯಾಕಂದ್ರೆ ಯುವಕರಲ್ಲೇ ಇದು ಹೃದಯಾಘಾತಕ್ಕೆ, ಯಾಕಂದ್ರೆ ಯುವಕರು ಈಗ ತಂತ್ರಜ್ಞಾನ ಬದಲಿ ಆಗೈತಲ್ಲ ಸರ್, ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೆಲವು ಕಾರಣಗಳಿಂದ ನಾವು ಮೊಬೈಲ್ನ ಬಳಸಲೇಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಬಂದಿರುವಂತಹ ಕೋವಿಡಿಂದ ಆಗಿರ್ಬೋದು ಅಥವಾ ಆನ್ಲೈನ್ ಕ್ಲಾಸ್ಗಳು ಇದಕ್ಕೆಲ್ಲ ಉಪಯೋಗಿಸಲೇಬೇಕಾಗ್ತದೆ. ಆದರೆ ಇದನ್ನು ನಾವು ದೂರ ಇಟ್ಟುಕೊಂಡು ನೋಡೋದರಿಂದ ಅದರಿಂದ ಬರುವಂತಹ ರೇಡಿಯೇಷನ್ ಎಫೆಕ್ಟ್ ತುಂಬಾ ಕಡಿಮೆ ಇರ್ತದೆ. ಅದಕ್ಕಿಂತ ಜಾಸ್ತಿಯಾಗಿ ಈಗ ನಾವು ಕೇಳುವಂಥದ್ದು ಮ್ಯೂಸಿಕ್ ಕೇಳಲಿಕ್ಕೆ ಇರ್ಬೋದು ಅಥವಾ ನ್ಯೂಸ್ ಕೇಳಲಿಕ್ಕೆ ಇರ್ಬೋದು, ಬೇರೆ ದಾರಿಗಳು ಇದ್ದಾವೆ ನಮಗೆ. ಟಿ ವಿಯಲ್ಲಿ ನೋಡ್ಬೋದು ನೀವು, ಅಥವಾ ಒಂದು ಟೇಪ್ ರೆಕಾರ್ಡ್ನ ಹಾಕ್ಬೋದು, ಅಥವಾ ಪತ್ರಿಕೆಗಳನ್ನ ಓದ್ಬೋದು, ಅಥವಾ ಈ ಮೊಬೈಲ್ನ ಇವತ್ತು ಮೆಸೇಜಿಗೆ ಯೂಸ್ ಮಾಡೋದು, ಇದಕ್ಕೆಲ್ಲ ಜಾಸ್ತಿ ಆಗ್ತಿದೆ. ಸೊ ಅದನ್ನು ನಾವು ಕಡಿಮೆ ಮಾಡೋದು ಭಾಳ ಉತ್ತಮ. ಒಳ್ಳೆಯದು. ಹಾಂ, ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ಹಲೋ ಹಲೋ, ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ, ನಾನು ಕೃಷ್ಣ ಸದ್ರೆ ಮಾತಾಡೋದು. ಹೇಳ್ರಿ ಕೃಷ್ಣ ಅವ್ರ, ಧಾರವಾಡದಿಂದ. ಹೇಳ್ರಿ ಹೇಳ್ರಿ. ಇದು ಕೊಲೆಸ್ಟ್ರಾಲ್ ಲೆವೆಲ್ ಅಂದೇವ, ಅದು ಇಷ್ಟ ತನಕ ಇರ್ಬೇಕ್ರಿ, ಹಂಗ ಇನ್ಫೆಕ್ಟ್ ಆಗ್ಬಾರ್ದಂದ್ರೆ ಎಷ್ಟು ಲೆವೆಲ್ ಮಟ್ಟ ಆಯ್ತು ಅಂದ್ರೆ ನಮ್ಗೆ ಡೇಂಜರಸ್ ಅಂತ ಅದ ಲೆವೆಲ್ ಬೇಕಿತ್ತು. ಸರ್, ಇದು ಕೊಲೆಸ್ಟ್ರಾಲ್ ಅಂದರೆ ಭಾಳಷ್ಟು ವೇದಗಳಿರ್ತವೆ, ಪರಿಪರಿಯಾಗಿ ನಾವು ಅದನ್ನ ಟೆಸ್ಟ್ ಮಾಡ್ತೇವೆ. ಅಂದರೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು ಅದು. ಅದರ ಮೇಲೆ ನೆಕ್ಸ್ಟ್ ಬರುವಂಥದ್ದು ಎಚ್ ಡಿ ಎಲ್ ಅಂತೀವಿ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. ಇದು ಒಳ್ಳೆಯ ಕೊಲೆಸ್ಟ್ರಾಲ್, ಇದು 40ಕ್ಕಿಂತ ಜಾಸ್ತಿ ಇರಬೇಕು. ಕೆಟ್ಟ ಕೊಲೆಸ್ಟ್ರಾಲ್ಗಳಂದರೆ ಟ್ರೈಗ್ಲಿಸರೈಡ್ಸ್ ಮತ್ತು ಎಲ್ ಡಿ ಎಲ್ ಅಂತೀವಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂತೀವಿ. ಇವು ಆದಷ್ಟು ಕಡಿಮೆ ಇರಬೇಕು ನಮ್ಮದು. ಸೊ ಟೋಟಲ್ ಕೊಲೆಸ್ಟ್ರಾಲು 150-200 ಒಳಗಡೆಯಿಂದ ಇಟ್ಟಲ್ಲಿ ಭಾಳ ಉತ್ತಮ. ಆದರೂ ಹೇಳಿ ಸರ್, 150 ಒಳಗೆ ಇಡಬೇಕು. ಆದರೂ ಕೆಲವೊಮ್ಮೆ ಅಷ್ಟು ಕಂಟ್ರೋಲಲ್ಲಿ ಇದ್ದರೂ ಕೆಲವೊಮ್ಮೆ ಬರೀ ಟೋಟಲ್ ಕೊಲೆಸ್ಟ್ರಾಲ್ ಮೇಲೆ ನಂಬಿರೋಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಟ್ರೈಗ್ಲಿಸರೈಡ್ಸ್ ಅಥವಾ ಎಲ್ ಡಿ ಎಲ್ ಲೆವೆಲ್ಗಳನ್ನು ನಾವು ನೋಡ್ಕೋಬೇಕಾಗ್ತದೆ. ಒಳ್ಳೆಯದು. ನಮಸ್ಕಾರ ನಮಸ್ಕಾರ, ಎಸ್ ಡಿ ಆರೋಗ್ಯ ಸಂವಾದ. ಹಲೋ. ಹಾಂ ನಮಸ್ಕಾರ, ಹೇಳಿ, ಯಾರು ಮಾತಾಡೋದು? ಸರ್, ದಯವಿಟ್ಟು ಇನ್ನೊಂದ್ಸಲ ಕೇಳಿ. ಅತಿಯಾದ ರನ್ನಿಂಗ್ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ ಅಂತ? ಇಲ್ಲ, ಖಂಡಿತವಾಗ್ಲೂ. ನಾನು ಅದಕ್ಕೆ ಹೇಳ್ತಿರುವಂಥದ್ದು, ಇದು ಅವರವರ ಜೀವದ ಮೇಲೆ ನಂಬೆ ಲೈಕ್ ಅದನ್ನು ಅವಲಂಬಿಸಿರ್ತದೆ. ಒಬ್ಬರ ಜೀವ ಅಥವಾ ಒಬ್ಬರ ದೇಹದ ಮಾರ್ಪಟ್ಟಿದ್ದಾಗಿ ಇನ್ನೊಬ್ಬರದಿರೋದಿಲ್ಲ. ಸೊ ಒಂದು ಮಧ್ಯಮ ವಯಸ್ಸಿನ ವ್ಯಕ್ತಿ, ಆತನಿಗೆ ಸುಸ್ತಾಗುವ ತನಕ ಓಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದಕ್ಕಿಂತ ಮೊದಲು ನಾನು ಆವಾಗಲೇ ಹೇಳಿದೆ, ಅತಿಯಾದ ಎಕ್ಸಸೈಸ್ ಅಥವಾ ವ್ಯಾಯಾಮಗಳನ್ನ ಮಾಡುವ ಮೊದಲು. ಹಲೋ, ಒಂದು ನಿಮಿಷ ಅವರು. ಹಾಂ ಹೇಳಿ ಹೇಳಿ ಹೇಳಿ. ಹಲೋ. ಹಾಂ ಹೇಳಿ ಡಾಕ್ಟರ್. ಸೊ ಅತಿಯಾದ ವ್ಯಾಯಾಮ ಅಥವಾ ಓಡೋದು ಮಾಡೋದಕ್ಕಿಂತ ಮೊದಲು ಯಾವತ್ತಾದರೂ ಮಧ್ಯದಲ್ಲಿ ನಿಮಗೆ ಎದೆಯಲ್ಲಿ ನೋವು ಬಂತು ಅಥವಾ ಅತಿಯಾದ ಬೆವರಿಕೆ ಆಯಿತು, ಸುಸ್ತಾಗುವಂಥದ್ದು, ಯಾಕೋ ಅನ್ಈಸಿನೆಸ್ ಫೀಲ್ ಆದಾಗ ಅದನ್ನು ದಯವಿಟ್ಟು ಅಲ್ಲಿಗೆ ನಿಲ್ಲಿಸಿಬಿಡಿ. ಒಂದೊಮ್ಮೆ ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳೋದು ಭಾಳ ಉತ್ತಮ. ಒಳ್ಳೆಯದು. ನಮಸ್ಕಾರ. ಹಾಂ ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಾಂ ನಮಸ್ಕಾರ, ಹೇಳಿ. ಹೇಳಿ ಹೇಳಿ, ಕೇಳ್ತಾ ಇದೆ. ಹಾಂ ಹೇಳ್ತೀನಿ. ಇಲ್ಲಿ ಇಲ್ಲಿ ಕೇಳ್ರಿ, ಇಲ್ಲಿ ಕೇಳ್ರಿ ಸರ್, ದಯವಿಟ್ಟು ತಾವು ರೇಡಿಯೋದಿಂದ ಈ ಕಡೆ ಬನ್ನಿ, ಇಲ್ಲದೆ ಇದ್ರೆ ನೀವು ಮಾತಾಡಿದ್ದು ಸರಿ ಕೇಳೋದಿಲ್ಲ. ಅಲ್ಲಲ್ಲ, ಈಗ ನೀವು ಸರಿ ಇಲ್ಲ, ಅದು ರೇಡಿಯೋದಿಂದ ಈ ಕಡೆ ಬನ್ನಿ, ಫೋನ್ ಅಷ್ಟು ಹಿಡ್ಕೊಳ್ಳಿ, ದಯವಿಟ್ಟು ರೇಡಿಯೋ ದೂರ ಇಡಿ. ಹಾಂ ಹೇಳಿ. ಹಲೋ. ಹಾಂ ಹೇಳಿಮ್ಮ ಹೇಳಿಮ್ಮ, ಪ್ರಶ್ನೆ ಕೇಳಿ. ನಮಸ್ಕಾರ, ಇದು ಇದು ಗುಳಿಗೆ ಕಂಟಿನ್ಯೂಟರ್ ರೀ, ನಮ್ಮ ಅತ್ತಿಯರಿಗೆ ಬಂದೈತ್ ರೀ, ಇದು ಇಷ್ಟೋ ತನಕ ಕೇಳ್ತಾ ಇದ್ವಿ. ಹೊಳ್ಳಿ ಬ್ಲಾಕ್ ಇದೆ ರೀ, ಗುಳಿಗೆ ಕಂಟಿನ್ಯೂ ಇಡ್ಬೇಕೇನ್ರಿ? ಹೌದಮ್ಮ, ಅವರಿಗೆ ಬ್ಲಾಕ್ ಇದೆ ಅಂದ್ರೆ ಆಲ್ರೆಡಿ ಆಂಜಿಯೋಗ್ರಾಮ್ ಎಲ್ಲ ಮಾಡಿ ಹೇಳಿದಾರೆ ವೈದ್ಯರು, ನಿಮ್ಗೆ ಬ್ಲಾಕ್ ಇದೆ ಅಂತೇಳಿ ಹೇಳಿದಾರಮ್ಮ. ಕೆಲವು ಮಂದಿ ಬೈಪಾಸ್ ಮಾಡಿಸ್ರಿ ಅಂತಾರ್ರಿ, ಕೆಲವು ಮಂದಿ ಡಾಕ್ಟರ್ಸ್ ಬೇಡ ಅಂತಾರ್ರಿ. ಅಲ್ಲಮ್ಮ, ಅದು ನಾನು ಆವಾಗಲೇ ಹೇಳಿದೆ, ಅದು ಬ್ಲಾಕೇಜ್ ಎಷ್ಟಿದೆ ಅದ್ರ ಮೇಲೆ ನಾವು ಅದನ್ನ ಡಿಸೈಡ್ ಮಾಡಬೇಕಾಗ್ತದೆ. ಅಂದರೆ ಸಣ್ಣದಾದಂಥ ಬ್ಲಾಕ್ ಇದೆ, ಒಂದೇ ರಕ್ತನಾಳದಲ್ಲಿ ಬ್ಲಾಕ್ ಇದ್ದರೆ ಅದನ್ನ ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಹಾಕ್ಬೋದು. ಇಲ್ಲ, ಅದಾದಮೇಲೂ ಮತ್ತೆ ಮತ್ತೆ ಹೃದಯಾಘಾತ ಆಗ್ತಿದೆ ಅಥವಾ ಹೃದಯದ ಸಂಬಂಧಿ ತೊಂದರೆಗಳು ಜಾಸ್ತಿ ಆಗ್ತಿದ್ದಾಗ ಅಥವಾ ಬ್ಲಾಕೇಜ್ಗಳು ಸಂಖ್ಯೆ ಭಾಳಷ್ಟು ಜಾಗದಲ್ಲಿ ಇದ್ದಾಗ, ಸ್ಟೆಂಟ್ ಹಾಕಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಇದ್ದಾಗ ಓಪನ್ ಹಾರ್ಟ್ ಸರ್ಜರಿ ಅಥವಾ CABG ಅಂತೀವಲ್ಲ, ಅದನ್ನ ಮಾಡಲೇಬೇಕಾಗ್ತದೆ. ಅದನ್ನು ಮಾಡಿದ ನಂತರವೂ ಕೂಡ ನೀವು ಆ ಗುಳಿಗೆಗಳು ಏನು ನಿಮಗೆ ಮಾತ್ರೆಗಳನ್ನು ಹೇಳಿರ್ತಾರೋ ವೈದ್ಯರು, ಅದನ್ನು ನೀವು ಮುಂದುವರಿಸಲೇಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ವೈದ್ಯರ ಮಾರ್ಗದರ್ಶನ ಇಲ್ಲದೆ ಆ ಗುಳಿಗೆಗಳನ್ನು ನಿಲ್ಲಿಸಲಿಕ್ಕೆ ಹೋಗಬೇಡಿ. ಓಕೆ ಓಕೆ, ಥ್ಯಾಂಕ್ಸ್. ಒಳ್ಳೆಯದಮ್ಮ, ನಮಸ್ಕಾರ. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಸರ್. ಹೇಳಿ. ನಮಸ್ತೆ ಡಾಕ್ಟರ್ ಅವ್ರಿಗೆ. ನಮಸ್ತೆ ಸರ್, ಹೇಳಿ. ನಾವು ಶಿವಲಿಂಗ ಮಾತಾಡಿದ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ. ಹೇಳ್ರಿ ಶಿವಲಿಂಗ. ಸರ್ ನಂದ್ ಏನ್ ಸಮಸ್ಯೆ ಅಂದ್ರೆ ಈಗ ಕಿರಾಣಿ ಒಳಗ್ ರೀ ಡಬಲ್ ಫಿಲ್ಟರ್ ಎಣ್ಣೆ ಸಿಗ್ತೈತಿ ಅಂತಾರ, ಅದು ಚಲೋರು ಏನ ಪ್ಯಾಕಿಂಗ್ ದಾಗಿಂದ ಎಣ್ಣೆ ಡಬಲ್ ಕೇಳ್ಬೇಕಾಗಿದ್ರ ಸರ್. ಈ ಇದರಲ್ಲಿ ಅಂಗಡಿಯಲ್ಲಿ ಡಬಲ್ ಫಿಲ್ಟರ್ ಎಣ್ಣೆ ಈ ಥರದ್ದೆಲ್ಲ ಬಳಸ್ತಾರಲ್ಲ, ಯಾವುದು ಉತ್ತಮವಾದ ಎಣ್ಣೆ ಅಂತ ಅವ್ರು? ನಾನು ಇದ್ರ ಬಗ್ಗೆ ಆವಾಗಲೇ ಹೇಳಿದೆ, ಯಾವುದೇ ಎಣ್ಣೆ ಇರಲಿ ಸರ್, ಅದರಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರ್ತಾರೆ ಅದನ್ನು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ, ಪೂಫಾ ಅಂತೀವಿ ನಾವು. ಆ ಕಂಟೆಂಟ್ ಇರುವಂಥ ಎಣ್ಣೆಯನ್ನು ಉಪಯೋಗಿಸುವಂಥದ್ದು ಭಾಳ ಉತ್ತಮ. ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಸೋಯೆ ಎಣ್ಣೆ ಇರ್ಬೋದು, ಇವುಗಳಲ್ಲಿ ಒಂದೇ ಅಂದರೆ ನಾವು ಅದರಲ್ಲಿ ನೋಡಬೇಕಾದಂಥದ್ದು ಕೆಲವೊಮ್ಮೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತಲೂ ಇರ್ತದೆ. ಆ ಆಯಿಲ್ಗಳು ಕೂಡ ಪರವಾಗಿಲ್ಲ, ಆರೋಗ್ಯಕ್ಕೆ ಉತ್ತಮನೇ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ಬಾದಾಮಿ ಎಣ್ಣೆಗಳು ಸರ್, ಆದರೆ ಅದರಲ್ಲಿ ಏನು ಕಂಟೆಂಟ್ ಇದೆ ಅಥವಾ ಅದರ ಒಳಗಡೆ ಏನಿದೆ ಅನ್ನೋದು ನಮಗೂ ಗೊತ್ತಿರಲ್ಲ. ಆದ್ದರಿಂದ ಅದಕ್ಕಿಂತ ಪ್ಯಾಕೆಟಲ್ಲಿ ಬರುವಂಥದ್ದು ಅಥವಾ ಆಲ್ರೆಡಿ ಫಿಲ್ಟರ್ ಆಗಿ ಬಂದಿರುವಂಥ ಪೂಫ ಕಂಟೆಂಟ್ ಇರುವಂಥ ಎಣ್ಣೆಯನ್ನು ಉಪಯೋಗಿಸಿದಂಥದ್ದು ಭಾಳ ಉತ್ತಮ. ಸರ್ ಇನ್ನೊಂದು ಪ್ರಶ್ನೆ, ನಮ್ಮ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕ್ರಿ ನಾವ್ರಿ? ಸರ್ ಇದು ಬಹಳ ಕಷ್ಟಕರದ ಪ್ರಶ್ನೆಯನ್ನು ಕೇಳಿದ್ದೀರಿ. ಯಾಕಂದ್ರೆ ಹೃದಯದ ಚಿಕಿತ್ಸೆಗೆ ಅಥವಾ ಹೃದಯಘಾತ ಆಗಲೇಬಾರದು ಅನ್ನೋದಕ್ಕೆ ನಾನು ಇಷ್ಟೊತ್ತು ಹೇಳಿರುವಂತ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿ, ಮತ್ತೆ ರೆಗ್ಯುಲರ್ ಆಗಿ ಎವ್ರಿ 2 months ಆರ್ 3 months ಇಲ್ಲ ಆಗ್ಲಿಲ್ಲ ಎವ್ರಿ 6 months ಒಂದ್ಸಲ ಬಂದು ಆಸ್ಪತ್ರೆಗೆ ಬಂದು ನಿಮ್ಮ ಹೃದಯದ ಬಗ್ಗೆ ಚಿಕಿತ್ಸೆಗೆ ಮೊದಲು ಅದಕ್ಕೆ ಬೇಕಾದಂತ ಇನ್ವೆಸ್ಟಿಗೇಷನ್ಸ್ ಏನಂತೋ ತಪಾಸಣೆಗಳನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರಿಗೆ ಹೃದಯಘಾತದ ಆಗ್ಬೋದು ಅಥವಾ ಹೃದಯಘಾತದ ತೊಂದರೆ ಆಗ್ಬೋದು ಅಂತ ಈವಾಗಲೇ ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಅಥವಾ ಮುಂದಾಗೋದನ್ನ ಹೇಳಲಿಕ್ಕೆ ಕಷ್ಟ. ಆದ್ದರಿಂದ ನೀವು ರೆಗ್ಯುಲರ್ ಆಗಿ ಚೆಕಪ್ಗೆ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ನಿಮ್ಗೆ ಏನಾದರೂ ತೊಂದರೆ ಇದೆಯಾ ಇಲ್ವಾ ಅಂತ ಹೇಳಿ ಸರ್. ಒಳ್ಳೇದು ಒಳ್ಳೇದು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹೇಳ್ರಿ. ನಮಸ್ಕಾರ ಡಾಕ್ಟರ್. ಹಾ ನಮಸ್ತೆ. ಈಗ ತಕ್ಷಣ ಹೃದಯಾಘಾತ ಆತ ಅಂದ್ರೆ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಮಾಡ್ತಾರೆ? ಸರ್, ಹೃದಯಘಾತ ಆಗಿದೆ ಅನ್ನುವಂಥ ಒಂದು ಸಂಶಯ ಬಂದಲ್ಲಿ ನಿಮಗೆ, ಯಾಕೋ ಅವರಿಗೆ ಬೇರೆ ದಿವಸಕ್ಕಿಂತ ಇವತ್ತು ಎದೆನೋವು ಜಾಸ್ತಿ ಆಗಿದೆ ಅಥವಾ ಭಾಳ ಬೆವರ್ತಿದ್ದಾರೆ, ಈ ಥರ ಲಕ್ಷಣ ಕಂಡು ಬಂದಲ್ಲಿ ದಯವಿಟ್ಟು ಮನೆಯಲ್ಲಿ ಯಾವುದೇ ಆಯುರ್ವೇದಿಕ್ ಮೆಡಿಸಿನ್ ಅಥವಾ ಸಮಯ ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ನಾವು ಒಂದು ಗೋಲ್ಡನ್ ಅವರ್ ಅಂತ ಕರಿತೇವೆ, ಅಂದರೆ ಹೃದಯಘಾತ ಆದಂಥ ಮೊದಲ 1 ಗಂಟೆ ಭಾಳ ಪ್ರಾಮುಖ್ಯವಾದಂಥದ್ದು. ಬಟ್ ನಮ್ಮ ಭಾರತದಲ್ಲಿ ಬೇಜಾರಿನ ವಿಷಯ ಅಂದರೆ 60-70% ಶೇಕಡದಷ್ಟು ಜನ ಆಸ್ಪತ್ರೆಗೆ ಬರುವಾಗ ಭಾಳ ಲೇಟ್ ಮಾಡ್ತಾರೆ. ಯಾಕಂದರೆ ನೀವು 1 ಗಂಟೆ ಒಳಗಡೆ ಬಂದ್ರಿ ಅಂದರೆ ಕ್ಯಾತ್ ಲ್ಯಾಬ್ ಅಂತೀವಿ ನಾವು, ಕ್ಯಾಥೆಟರೈಸೇಷನ್ ಲ್ಯಾಬ್ ಇರುವಂಥ ಆಸ್ಪತ್ರೆಗೆ ಬಂದರೆ ನಿಮ್ಮನ್ನು ವಿದೌಟ್ ವೇಸ್ಟಿಂಗ್ ಟೈಮ್ ಲೈಕ್ ವಿದ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ನಿಮ್ಮನ್ನು ಕ್ಯಾತ್ ಲ್ಯಾಬಿಗೆ ಕರ್ಕೊಂಡು ಹೋಗಿ ಅದಕ್ಕೆ ಬೇಕಾದಂಥ ಸ್ಟೆಂಟ್ ಅಂದರೆ ನಾವು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ, ಆವಾಗ ಹೃದಯದ ಕಾರ್ಯಕ್ಷಮತೆ ಮತ್ತೆ ಹೆಚ್ಚಿಗೆ ಆಗ್ತದೆ. ಸೊ ದಯವಿಟ್ಟು ಮನೆಯಲ್ಲಿ ಯಾವುದೇ ಫಸ್ಟ್ ಏಡ್ ಮಾಡೋದಾಗಲಿ ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಕೊಡೋದ್ರಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಾವು ಅವರಿಗೆ ಯಾವುದೇ ಸ್ವಾರ್ಥಿತವಾಗಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ ಮೆಡಿಸಿನ್ ಆಗಲಿ ಯಾವುದು ಕೊಡಬಾರ್ದು. ಬೇಡ ಸರ್, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಹೃದಯಘಾತ ಬೇರೆ ಹೃದಯ ಸ್ತಂಭನ ಬೇರೆ. ನಾ ಇವತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತಿರೋದು, ಹಾರ್ಟ್ ಫೇಲ್ ಬಗ್ಗೆ ಹೇಳ್ತಿಲ್ಲ. ಹಾರ್ಟ್ ಫೇಲ್ ಅಂದರೆ ಸಡನ್ ಆಗಿ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ಹೃದಯ ಬಡಿತಗಳೇ ನಿಂತು ಹೋಗೋದು, ಆವಾಗ ಮಾತ್ರ ನಾವು CPR ಅಂತೀವಿ, ಅದನ್ನು ಕೊಡಬೇಕಾಗ್ತದೆ ಮನೆಯಲ್ಲಿ. ಓಕೆ, ನಮಸ್ಕಾರ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಹೇಳಿ. ಹಲೋ ಸರ್. ಹಾ ನಮಸ್ಕಾರ ಹೇಳಿ. ಸರ್ ನಾವು ಹಿರೇಕೇರು ತಾಲೂಕು ಸಿನಿಮಾದಿಂದ ಮಾತಾಡೋದು ಸರ್, ಪರಮೇಶ್ ಅಣ್ಣ ಮತ್ತೆ ಹೇಳಿ. ಹೇಳ್ರಿ ಪರಮೇಶ್ ಅಣ್ಣ. ಸರ್ ಈಗ ಇದು ಹೃದಯಘಾತ ಏನು ಬರೋ ಮುನ್ಸೂಚನೆ ಇರ್ತದಲ್ಲ ಸರ್ ಅದು? ಹಾ ಹೇಳಿ ಸರ್. ಅದು ಎಷ್ಟರಿಂದ ಎಷ್ಟು ಗಂಟೆ ಒಳಗೆ ಗೊತ್ತಾಗುತ್ತೆ ಸರ್ ಒಬ್ಬ ಮನುಷ್ಯನಲ್ಲಿ? ಅಲ್ಲ ಸರ್, ಈಗ ಹೃದಯಘಾತ ಆಗಿದೆ ಅನ್ನೋದು ಗೊತ್ತಾಗೋದಕ್ಕೆ ಮೊದಲನೇ ಕಾರಣ ಅಂದರೆ ಅಥವಾ ನಿಮ್ಗೆ ಗೊತ್ತಾಗುವಂಥ ಚಿಹ್ನೆ ಏನಂದರೆ ಅತಿಯಾದ ಬೆವರದಿರ್ಬೋದು ಅಥವಾ ಎದೆನೋವು ಬರುವಂಥದ್ದು. ಇದಕ್ಕೆ ಮುನ್ಸೂಚನೆ ಅನ್ನೋದೇ ಇದೆ, ಹೃದಯಘಾತ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತ. ಇದು ಯಾವಾಗ ಒಂದು ವ್ಯಕ್ತಿಯಲ್ಲಿ ಬರ್ತದೋ ಆವಾಗ ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಆಸ್ಪತ್ರೆಗೆ ದೌಡಾಯಿಸೋದು ಭಾಳ ಉತ್ತಮ ಸರ್. ಯಾಕಂದರೆ ಎಲ್ಲ ಹೃದಯ ಬೇನೆಯು ಅಥವಾ ಹೃದಯ ನೋವು ಅಥವಾ ಎದೆಯಲ್ಲಿ ನೋವು ಬರುವಂಥದ್ದು ಹೃದಯಘಾತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ಬೇಕಾದಂಥ ನಾವು ತಪಾಸಣೆ ಮಾಡ್ದೇನು ಕೂಡ ಅದು ಹೃದಯಘಾತ ಅಲ್ಲ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಒಳ್ಳೆಯದು ಡಾಕ್ಟ್ರೇ. ಇಲ್ಲಿವರೆಗೆ ಯುವಜನತೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಈ ವಿಷಯ ಬಗ್ಗೆ ಡಾಕ್ಟರ್ ಅನೂಪ್ ಕೆ ಶೆಟ್ಟಿಯವರು ಮಾಹಿತಿಯನ್ನು ನೀಡಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ವಾರದ ಕಾರ್ಯಕ್ರಮ ನೀಡಿದ ಡಾಕ್ಟರ್ ಅನೂಪ್ ಕೆ ಶೆಟ್ಟಿ ಇವರು ಪ್ರತಿ ಗುರುವಾರ ಲಭ್ಯವಿರ್ತಾರೆ. ದೂರವಾಣಿ ಸಂಖ್ಯೆ 0836-2477-850. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-2477-770. ಇನ್ನು ಈ ವಾರದ ಪ್ರಶ್ನೆ, ಹೃದಯಾಘಾತವನ್ನು ತಡೆಗಟ್ಟಬಹುದೇ? ಹೌದಾದಲ್ಲಿ ಹೇಗೆ ತಡೆಗಟ್ಟಬಹುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800009.